ಗೃಹಲಕ್ಷ್ಮಿ ಯೋಜನೆ ಆಗಸ್ಟ್ ತಿಂಗಳ ಕಂತು ನಾಳೆ ಬಿಡುಗಡೆ, ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ಹಾವೇರಿಯಲ್ಲಿ ಶೀತ ಶೇಖರಣಾ ಘಟಕ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದ ಡಾ ಶಿವಾನಂದ ಪಾಟೀಲ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಈಗ ವೇಳೆ ಸರಿಯಾಗಿ 6:50. ಈಗ ಕೇಳಿ ರೈತರಿಗೆ ಕಾರ್ಯಕ್ರಮ ಕೃಷಿರಂಗ. ನಮ್ಮೆಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿನ ಅನುಭವಗಳ ಕುರಿತು ಸಕಲೇಶಪುರ ತಾಲೂಕು ಹಳ್ಳಿಗದ್ದೆ ಗ್ರಾಮದ ಕೃಷಿಕ ಎಚ್ಆರ್ ಲೋಕೇಶ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂಧನ್. ಇದಾದ ನಂತರ ಕೃಷಿಲೋಕ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಪ್ರಸ್ತುತಿ ಗೌರ ರವಿಶಂಕರ್. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿನ ಅನುಭವ ಕುರಿತಂತೆ ಸಕಲೇಶಪುರ ತಾಲೂಕು ಹಳ್ಳಿಗದ್ದೆ ಗ್ರಾಮದ ಕೃಷಿಕ ಎಚ್ಆರ್ ಲೋಕೇಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಬಹುದು. ನಂತರ ಕೃಷಿಲೋಕ ಕಾರ್ಯಕ್ರಮದಲ್ಲಿ ಚಳಿಗಾಲದಲ್ಲಿ ತರಕಾರಿ ಬೆಳೆಗಳ ಸಾಗುವಳಿ ಕುರಿತಂತಹ ಮಾಹಿತಿಯನ್ನು ಪ್ರಸಾರ ಮಾಡಲಾಗುವುದು. ಬನ್ನಿ ಈಗ ಮೊದಲಿಗೆ ಕೇಳೋಣ ಕಾಫಿ ಬೆಳೆಯಲ್ಲಿನ ಅನುಭವ ಕುರಿತಂತೆ ಸಕಲೇಶಪುರ ತಾಲೂಕು ಹಳ್ಳಿಗದ್ದೆ ಗ್ರಾಮದ ಕೃಷಿಕ ಎಚ್ಆರ್ ಲೋಕೇಶ್ ಅವರೊಂದಿಗಿನ ಸಂದರ್ಶನವನ್ನ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಸಕಲೇಶಪುರ ತಾಲೂಕು ಎಸ್ಲೂರು ಹೋಬಳಿಯ ಹಳ್ಳಿಗದ್ದೆ ಗ್ರಾಮದ ಕೃಷಿಕರಾದ ಎಚ್ಆರ್ ಲೋಕೇಶ್ ಅವರು. ಲೋಕೇಶ್ ಅವರು 10 ಎಕರೆ ಜಮೀನನ್ನ ಇಟ್ಕೊಂಡಿದ್ದಾರೆ. ಅದರಲ್ಲಿ ಕಾಫಿ, ಕಾಳುಮೆಣಸು, ಏಲಕ್ಕಿ, ಅಡಿಕೆ ಬೆಳೆಯ ಸಾಗುವಳಿಯನ್ನ ಮಾಡ್ತಾ ಇದ್ದಾರೆ. ಕಾಫಿ ಬೆಳೆಯಲ್ಲಿನ ಅವರ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಲೋಕೇಶ್. ನಮಸ್ಕಾರ ಸರ್. ಲೋಕೇಶ್, ಎಷ್ಟು ವಯಸ್ಸು ತಮಗೆ? 41. 41 ವರ್ಷ. ಏನ್ ಓದಿದ್ರಿ ತಾವು? 8th. 8ನೇ ಕ್ಲಾಸ್ವರೆಗೂ ಓದಿದ್ರಿ, ಮುಂದಕ್ಕೆ ಯಾಕೆ ಓದ್ಲಿಲ್ಲ? ಹಿಂಗೆ ಕೃಷಿ ಮಾಡೋಣ ಅಂತ ಹಿಂಗೆ ಮನೆ ಕಡೆ ಪ್ರಾಬ್ಲಮ್ ಆಗಿ ಓದ್ಬಿಟ್ಟು ಕೃಷಿಗೆ ಕೈ ಹಾಕಿದ್ವಿ. ಕೃಷಿ ಬಗ್ಗೆ ಯಾಕೆ ಅಷ್ಟು ಆಸಕ್ತಿ ಇತ್ತು ನಿಮಗೆ? ಕೃಷಿ ಬಗ್ಗೆ ಅಂದ್ರೆ ನಾವು ಓದು ಅಷ್ಟು ನಮಗೆ ಹತ್ನಿಲ್ಲ. ತಂದೆಯವರಿಗೆ ಒಂದ್ ಸ್ವಲ್ಪ ಹುಷಾರು ಇಲ್ದಂಗಾಯ್ತು, ಹಂಗಾಗಿ ಪ್ರಾಬ್ಲಮ್ ಆಯ್ತಲ್ಲ ಅಂತ ಕೃಷಿಗೆ ಆಗಿ ಇಳ್ಕಂದ್ವಿ. ಮೊದಲು ಬಾಲ್ಯದಲ್ಲೆಲ್ಲ ಕೃಷಿ ಕೆಲಸಗಳನ್ನ ಮಾಡ್ತಾ ಇದ್ರ ಹೇಗೆ? ಹಾ, ಮಾಡ್ತಾ ಇದ್ವಿ. ರಜಾ ಇದ್ದಾಗೆಲ್ಲ ಕೃಷಿ ಕೆಲಸ, ಕಾಫಿ ಗಿಡಿಗೆ ಕೆಲಸ ಮಾಡೋದು ಎಲ್ಲ ನಮ್ಮ ತಂದೆಯವ್ರ ಜೊತೆ ಹೋಗಿ ಮಾಡ್ತಾ ಇದ್ವಿ. ಹಂಗಾಗಿ ಕೃಷಿಗೆ ಇದ ಹೊಂದ್ಕೊಂಡು ಹೋದ್ರಿ. ಮನೆಯಲ್ಲಿ ಹೇಳಿಲ್ವಾ ಮುಂದಕ್ಕೆ ಇನ್ನು ಓದು ಅಂತ ಹೇಳ್ಬಿಟ್ಟು? ಹೇಳಿರು ಸರ್, ನಮಗೆ ಅಷ್ಟು ಓದು ವಿದ್ಯೆ ಅಷ್ಟು ತಲೆಗೆ ಹತ್ನಿಲ್ಲ, ಹಂಗಾಗಿ ಕೃಷಿಲೇ ಇದ ಸ್ಟಾರ್ಟ್ ಮಾಡ್ಕೊಂಡು ತೋಟದಲ್ಲೇ ಕೆಲಸ ಮಾಡ್ಕೊಂಡು ಇದ್ಬಿಟ್ವಿ. ಈಗ ಎಷ್ಟು ಜಮೀನು ಇದೆ ನಿಮಗೆ? ನಮ್ದು ಅದೇ ಒಂದು 6 ಎಕರೆ ಕಾಫಿ ತೋಟ ಇದೆ, ಒಂದ್ 4 ಎಕರೆ ಗದ್ದೆ ಇದೆ, 10 ಎಕರೆ ಜಮೀನು ಇದೆ. ನಾವೇ ಮನೆ ಎಲ್ಲ ಕೆಲಸನು ಮಾಡ್ಕೊಂಡು ಹೋಯ್ತಾ ಇದೀವಿ. ಈಗ 6 ಎಕರೆ ಕಾಫಿ ಹಾಕಿದ್ನಿ ಅಂತ ಹೇಳಿದ್ರಿ, ಯಾವ ತಳಿ ಹಾಕೊಂಡಿದ್ರಿ? ರೋಬಸ್ಟ RNTC, ಆಮೇಲೆ ಚಂದ್ರಗಿರಿ, 1 ಎಕರೆ ಅಷ್ಟು ಚಂದ್ರಗಿರಿ ಅರಬಿಕಾ ಕಾಫಿ ಮಾಡಿದ್ವಿ, ಇನ್ನು ಉಳಿದಿದ್ದೆಲ್ಲ ರೋಬಸ್ಟ RNTC. ರೋಬಸ್ಟ ಜಾಸ್ತಿ ಹಾಕೊಂಡಿದ್ರಿ? ಹಾ, ರೋಬಸ್ಟ ಜಾಸ್ತಿ ಹಾಕೊಂಡಿದ್ವಿ. ರೋಬಸ್ಟನ್ನ ಯಾಕೆ ಜಾಸ್ತಿ ಹಾಕಿದ್ರಿ ಲೋಕೇಶ್? ಅರಬಿಕಾ ಮೇಂಟೆನೆನ್ಸ್ ಒಂದ್ ಸ್ವಲ್ಪ ಕಷ್ಟ, 3-4 ರೌಂಡ್ ಔಷಧಿ ಹೊಡಿಬೇಕು ಅದಕ್ಕೆ, ಹಂಗಾಗಿ ಅದಕ್ಕೆ ಖರ್ಚುಗಳು ಜಾಸ್ತಿ, ಹಂಗಾಗಿ ರೋಬಸ್ಟನೇ ಹಾಕಿದೀವಿ ಸರ್. ರೋಬಸ್ಟ ಮತ್ತೆ ಅರೇಬಿಕ ಎರಡು ಮಿಕ್ಸ್ ಅಲ್ಲಿ ಹಾಕಿದ್ರ ಅಥವಾ ಬೇರೆ ಬೇರೆ ಹಾಕಿದ್ರ ಹೇಗೆ? ಒಂದ್ ಎಕರೆ ಅಷ್ಟು ಬೇರೆ ಅರೇಬಿಕ ಮಾಡಿದೀವಿ, ಇನ್ನೆಲ್ಲ ರೋಬಸ್ಟ ಇದು ಮಿಕ್ಸ್ ಅಲ್ಲಿ ಇತ್ತು, ಈಗ ಅದ ತೆಗೆದು ಮತ್ತೆ ಬರೀ ರೋಬಸ್ಟ ಮಾಡಿದೀವಿ ಸರ್. ಪೂರ್ತಿ ರೋಬಸ್ಟನೇ ಮಾಡ್ಬಿಟ್ಟಿದ್ವಿ. ಹೌದು, ರೋಬಸ್ಟ ಕಾಫಿ ಬೆಳೆಯುವಂತದ್ದು ಸುಲಭ ಅಂತೀರಾ? ಹೌದು ಸರ್, ಸುಲಭ, ಆದ್ರೆ ಶ್ರಮ ಪಟ್ಟು ಕೆಲಸ ಮಾಡ್ಬೇಕು ಸರ್, ಇಲ್ಲ ಅಂದ್ರೆ ಯಾವ್ದು ಆಗಲ್ಲ. ಕರೆಕ್ಟ್ ಆಗಿ ಮಾಡಿದ್ರೆ ಆರ್ ಎನ್ ಟಿ ಸಿ ಕಾಫಿ ಮೂರೇ ವರ್ಷಕ್ಕೆ ಪರ್ಸ್ಲಿ ಬರುತ್ತೆ ಸರ್. ಹಂಗಾಗಿ ರೋಬಸ್ಟನೇ ಒಳ್ಳೇದು ಅಂತೀರಿ? ರೋಬಸ್ಟ ಒಳ್ಳೇದು. ಅರಬಿಕನು ಈಗ ಚಂದ್ರಗಿರಿ ಅಂತ ಹೊಸ ತಳಿ ಬಂದಿದಲ್ಲ, ಅದು ಬಹಳ ಚೆನ್ನಾಗಿ ಕಾಫಿ ಬಿಡುತ್ತೆ. ಅದಕ್ಕೆ ಔಷಧಿ ಗೊಬ್ಬರ ಒಂದು ಎರಡು ರೌಂಡ್ ಜಾಸ್ತಿ ಬೇಕಾಗುತ್ತೆ, ಒಂದೆರಡು ರೌಂಡ್ ಸ್ಪ್ರೇ ಮಾಡಬೇಕು. ಹಂಗಾಗಿ ಅದು ಚೆನ್ನಾಗಿರ ಚೆನ್ನಾಗಿ ಫಸಲು ಬರುತ್ತೆ, ಒಳ್ಳೆ ಚೆನ್ನಾಗಿದೆ ಅದುವೆ. ಇರೋದ್ರಲ್ಲಿ ರೋಬಸ್ಟ ಕೆಲಸ ಕಡಿಮೆ, ಹಂಗಾಗಿ ಇದಾಗುತ್ತೆ ಸರ್. ಚಂದ್ರಗಿರಿ ಎಷ್ಟು ಗಿಡ ಹಾಕೊಂಡಿದ್ದೀರಿ? ಚಂದ್ರಗಿರಿ ಒಂದೂವರೆ ಸಾವಿರ ಗಿಡ ಇದೆ. ಒಂದೂವರೆ ಸಾವಿರ ಗಿಡ ಇದೆ, ಒಂದು ಎರಡು ಎಕರೆನಲ್ಲಿ ಇದೆಯಾ? ಒಂದು ಒಂದೂವರೆ ಎಕರೆನಲ್ಲಿ ಇದೆ ಸರ್. ಒಂದೂವರೆ ಎಕರೆನಲ್ಲಿ ಇದೆ. ಈಗ ಬೇರೆ ತಳಿಗಳಿಗಿಂತಲೂ ಚಂದ್ರಗಿರಿ ಎಷ್ಟು ಉತ್ತಮ ಅಂತೀರಿ? ಚಂದ್ರಗಿರಿ ಬೇರೆ ತಳಿಗಿಂತ ಇದು ಒಂದ್ ಸ್ವಲ್ಪ ಕಾಫಿನೂ ಚೆನ್ನಾಗಿ ಬಿಡುತ್ತೆ, ಉದ್ರೋದು ಒಂದ್ ಸ್ವಲ್ಪ ಕೊಳೆ ಕಡಿಮೆ, ಬೇರೆ ಇದಕ್ಕೆಲ್ಲ ಕೊಳೆ ಜಾಸ್ತಿ ಬರುತ್ತೆ. ಇದು ಒಂದ್ ಸ್ವಲ್ಪ ರಫ್ ಅಂಡ್ ಟಫ್ ಆಗಿ ಮಳೆಗೆಲ್ಲ ಒಂದ್ ಸ್ವಲ್ಪ ಹೆದರಲ್ಲ, ಚೆನ್ನಾಗಿ ಒಳ್ಳೆ ಫಸಲು ಬಿಡುತ್ತೆ, ಅಷ್ಟು ಕೊಳೆ ಬರಲ್ಲ, ಹಂಗಾಗಿ ಚಂದ್ರಗಿರಿನೇ ಮಾಡಿದೀವಿ. ಈಗ ಆರ್ ಎಕರೆಯಿಂದ ಎಷ್ಟು ಕಾಫಿ ಸಿಗುತ್ತೆ ನಿಮಗೆ? ನಮಗೆ ಈಗ ಒಂದು 150 ಚೀಲ ಕಾಫಿ ಆಗ್ತಾ ಇದೆ ಸರ್. ಮೆಣಸು ಇದೆ, ಮೆಣಸು ಒಂದು ಟನ್ನು, ಇನ್ನು ಏಲಕ್ಕಿ ಮನೆ ಪೂರ್ತಕ್ಕೆ ಒಂದು 10 ಕೆಜಿ ಹಿಂಗೆಲ್ಲ ಸಿಗ್ತಾ ಇದೆ ಸರ್. ಅಡಿಕೆ ಇದೆ, ಅಡಿಕೆ ಒಂದು 4-5 ಕ್ವಿಂಟಲ್ ಕೊಡ್ತಾ ಇದೀವಿ. ರೋಗಗಳು ಜಾಸ್ತಿ ಸರ್, ಮಳೆ ಜಾಸ್ತಿ ಆಗಿ ಹಂಗಾಗಿ ರೋಗ ಜಾಸ್ತಿ. ಅಡಿಕೆ ಫಸ್ಲೆ ಉಳಿದಿಲ್ಲ ಈ ವರ್ಷ, ಮೆಣಸು ಉಳಿದಿಲ್ಲ ಸರ್. ಮಳೆ ಜಾಸ್ತಿ, ಗಾಳಿ ಜಾಸ್ತಿ ನಮ್ಮ ಕಡೆಯ. ಮಳೆ ಗಾಳಿ ಕಡಿಮೆ ಆದ್ರೆ ಕಳೆದ ವರ್ಷ ಬಹಳ ಚೆನ್ನಾಗಿತ್ತು ಕ್ರಾಫ್, ಈ ವರ್ಷ ಏನು ಉಳಿದಿಲ್ಲ ಸರ್. ಮತ್ತೆ ಈಗ ನಾವು ಗದ್ದೆ ಎಲ್ಲ ಹಾಳ್ಬಿಡ್ಬೇಕಾಗ ಕಾರಣ ಆನೆ ಕಾಟಿ ಬಹಳ ಕಾಟ ಆಗಿ ಆನೆಗಳು ಸಿಕ್ಕಾಬಟ್ಟೆ ಆಗಿದ್ದಾವೆ, ಹಂಗಾಗಿ ಜಮೀನ ಗದ್ದೆಗಳೆಲ್ಲ ಹಾಳು ಬಿದ್ದಿದೆ. ನಮ್ಮ ಜಮೀನು ಪಕ್ಕದಲ್ಲೇ ಇರೋ ಜಮೀನು 200 ಎಕರೆ ಗದ್ದೆ ಹಾಳು ಇದೆ ಸರ್. ಆನೆಗೆ ಸಲಾಗಿ ಬಹಳ ಕಷ್ಟ, ದಿನ ತಪ್ಪಿರು ಆನೆದು ಬಹಳ ರೂಟಿ, ಹಂಗಾಗಿ ಜಮೀನ ಮನೆ ಹತ್ರ ಮಾತ್ರ 1 ಎಕರೆ ಅಷ್ಟ. ಅದಕ್ಕೂ ಕಳೆದ ವರ್ಷ ಬಹಳ ಆನೆ ಕಾಯ್ದು ರಾತ್ರಿ ಹೊತ್ತೆಲ್ಲ ಬೆಂಕಿ ಹಾಕಿ ಕಾಯ್ದು ಅನ್ನ ಊಟಕ್ಕೆ ಸಲಾಗಿ ಮಾಡ್ಕೋಬೇಕಾಗಿದೆ, ಹಂಗಾಗಿ 1 ಎಕರೆ ಮಾಡಿದೀವಿ ಸರ್. ಈ ಕಾಫಿನಲ್ಲಿ ವರ್ಷ ಪೂರ್ತಿ ಏನೇನ್ ಕೆಲಸ ಇರುತ್ತೆ ಲೋಕೇಶ್? ಕಾಫಿನಲ್ಲಿ ಮಳೆ ಇಡೀ ಟೈಮಲ್ಲಿ ಹಳ ಇರುತ್ತೆ, ಹಳ ರಾಶಿ ಮಾಡಬೇಕು, ಗೊಬ್ಬರ ಹಾಕಬೇಕು, ಆಮೇಲೆ ಚಿಗುರು ಎರಡು ಸತಿ ವರ್ಷಕ್ಕೆ 2-3 ಬಾರಿ ಚಿಗುರು ಬರುತ್ತೆ, ಆಮೇಲೆ ವರ್ಷಕ್ಕೊಂದ್ಸತಿ ಕಸಿ, ಆಮೇಲೆ ಮರಗಾಸಿ, ಆಮೇಲೆ ಮಾರ್ಚ್ ಟೈಮಲ್ಲಿ ನೀರು ಹೊಡಿಬೇಕು 2-3 ರೌಂಡು, ಹಂಗಾಗಿ ಅಷ್ಟೆಲ್ಲ ಕೆಲಸ ಇರುತ್ತೆ ಸರ್. ಈಗ ಮಳೆ ಹಿಡಿಯಂತ ಸಮಯದಲ್ಲಿ ಕಳೆ ಮಾಡಬೇಕು ಅಂತ ಹೇಳಿ ಹೇಳಿದ್ರಿ, ಯಾವ ಸಂದರ್ಭದಲ್ಲಿ ಕೆಲಸ ಶುರು ಆಗುತ್ತೆ? ಜೂನ್ 15ರೊತ್ತಿಗೆ ಎಲ್ಲ ರಾಶಿ ಮಾಡಿ 15-20ರಲ್ಲಿ ಅವಾಗ್ಲಿಂದ ಸ್ಟಾರ್ಟ್ ಆಗುತ್ತೆ ಗೊಬ್ಬರ ಹಾಕಕ್ಕೆ ಎಲ್ಲವ. ಆಮೇಲೆ ಒಂದ್ ಸ್ವಲ್ಪ ಕಡಿಮೆ ಇರುತ್ತೆ ಕೆಲಸ, ತಿಂಗಳು ಬಿಟ್ಟು ಚಿಗುರು ಆದ್ಮೇಲೆ ಈಗ ಮತ್ತೆ ದೀಪಾವಳಿ ಟೈಮಲ್ಲಿ ಮತ್ತೆ ಗೊಬ್ಬರ ಚಿಗುರು ಮತ್ ಕಳ ಎಲ್ಲ ಮತ್ತೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಜನವರಿ ಟೈಮಿಗೆ ಹಣ್ಣು ಬಂದ್ಬಿಡುತ್ತೆ ಸರ್. ಜನವರಿಯಿಂದ ಮತ್ತೆ ಸ್ಟಾರ್ಟ್ ಆದ್ರೆ ಜೂನ್ ವರೆಗೂ ಕೆಲಸವೇ ಸರ್. ಮತ್ತೆ ಜೂನ್ ವರೆಗೆ ಅಂದ್ರೆ ಹಣ್ಣು ಕುಯ್ದಾಗಿದ ತಕ್ಷಣ ಮರಗಾಸಿ, ಮರಗಾಸಿ ಆದ್ಮೇಲೆ ಗಿಡಗಾಸಿ, ಮತ್ತೆ ನೀರು ಹೊಡೆಯೋದು, ಹಂಗಾಗಿ ತುಂಬಾ ಕೆಲಸ ಇರುತ್ತೆ ಜೂನ್ ವರೆಗೂ ಕೆಲಸವೇ, ವರ್ಷೆಲ್ಲ ಕೆಲಸವೇ ಸರ್. ಆದ್ರೆ ಒಂದು ಈ ಮಳೆ ಟೈಮಲ್ಲಿ ಒಂದ್ ಸ್ವಲ್ಪ ಬಿಡು, ಅಷ್ಟು ಬಿಟ್ರೆ ತೋಟಕ್ಕೆ ಕೈ ಹಾಕೆಂದೇ ಇರಬೇಕು, ಇಲ್ಲ ಅಂದ್ರೆ ಅಷ್ಟು ಆಗದೇ ಇಲ್ಲ ಸರ್. ಹಂಗಾಗಿ ಕೃಷಿಲಿ ಬಹಳ ಲಾಭ ಇದೆ, ಆದ್ರೆ ಮಾಡ್ತಾ ಹೋಗ್ಬೇಕು, ಹಂಗೇನ ಹಾಳು ಬಿಟ್ಕೋದ್ರೆ ಏನು ಸಿಗಲ್ಲ ಸರ್. ಕೃಷಿ ಅಂತ ಒಳ್ಳೆ ಕೆಲಸ ಯಾವುದು ಇಲ್ಲ. ಈಗ ಈ ಹಳಕ್ಕೆ ಸಂಬಂಧಪಟ್ಟಂಗೆ ರಾಶಿ ಮಾಡಬೇಕು ಅಂತ ಹೇಳಿದ್ರಲ್ಲ, ರಾಶಿ ಅಂದ್ರೆ ಹೆಂಗ್ ಮಾಡ್ತೀರಾ ಮತ್ತೆ ಯಾಕೆ ಮಾಡ್ತೀರಾ ಅದನ್ನ? ಅದು ಗಿಡಿಗೆ ಬೋರು ಇದಾಗುತ್ತೆ, ಮತ್ತೆ ಕೆಲಸ ಮಾಡೋಕ್ಕೆಲ್ಲ ತೊಂದರೆ ಆಗುತ್ತೆ ಅಂತ ಮುದ್ದಿಕ್ ರಾಶಿ ಮಾಡಿ ಗೊಬ್ಬರ ಎಲ್ಲ ಹಾಕ್ಬೇಕಲ್ಲ, ಹಂಗಾಗಿ ಮುದ್ದಿಕ್ ನಾಲ್ಕು ಗಿಡಿನ ಮುದ್ದಿಕ್ ಒಂದು ರಾಶಿ ಮಾಡಿಸ್ತೀವಿ ಸರ್. ರಾಶಿ ಮಾಡಿದ ಅದೇ ಕರಗುತ್ತಾ ಹಿಂಗೆ? ಹಾ ಕರಗುತ್ತೆ ಸರ್, ಅದೇ ಕಾಂಪೋಸ್ಟ್ ಆಗುತ್ತೆ, ಗಿಡಿಗೆಲ್ಲ ಒಳ್ಳೆ ಗೊಬ್ಬರ ಆದಂಗಾಗುತ್ತೆ ಸರ್. ಮರ ಗಿಡ ಎಲ್ಲವೂ ಭೂಮಿ ಫಲವತ್ತೆ ಇರುತ್ತೆ ಸರ್. ಇದಕ್ಕೆ ಜನ ಎಷ್ಟು ಬೇಕಾಗ್ತಾರೆ? ನೀವೇ ಮಾಡ್ಕೊಳ್ತೀರಾ, ಜನ ಕರ್ಕೊಳ್ತೀರಾ, ಹೆಂಗೆ? ಜನ ನಾವು ಹಣ್ಣು ಕುಯ್ಯಕ್ಕೆ ಮಾತ್ರ ಕರ್ಕತ್ತೀವಿ ಸರ್, ಮರಗಸಿ ಮಾತ್ರ, ಇನ್ ಬಾಕಿ ಕೆಲಸ ಎಲ್ಲ ನಾವೇ ಮಾಡ್ತೀವಿ ಸರ್, ಮನೆಯಾರೇ. ಈಗ ಹಳ ಹೊಡಿಲಿಲ್ಲ ಅಂತ ಅಂದ್ರೆ ಏನ್ ಸಮಸ್ಯೆ ಆಗುತ್ತೆ ಲೋಕೇಶ್? ಹಳ ಹೊಡಿನಿಲ್ಲ ಅಂದ್ರೆ ತೋಟ ಇಂಪ್ರೂವ್ಮೆಂಟ್ ಆಗಲ್ಲ, ಹಂಗಾಗಿ ಗಿಡಿನ ಮೇಲೆ ಬಂದ್ಬಿಟ್ಟು ಗಿಡ ಎಲ್ಲ ಮುಚ್ಚೋಗ್ಬಿಡುತ್ತೆ, ಕರಗಲು ಬರುತ್ತೆ, ಕಾಫಿ ಉದ್ರಕ್ ಸ್ಟಾರ್ಟ್ ಆಗುತ್ತೆ, ಹಂಗಾಗಿ ಹಳ ಹೊಡಿಲೇಬೇಕು. ವರ್ಷಕ್ಕೆ ಮೂರ್ ಬಾರಿನಾರ ಹಳ ಹೊಡಿಲೇಬೇಕು ಸರ್. ಮೂರ್ ಸಾರಿ ಹೊಡಿತೀರಿ ಒಂದ್ ವರ್ಷದಲ್ಲಿ? ಯಾವ್ಯಾವ ಹೊಡಿತೀರಾ ಮೂರ್ ಸಾರಿ ಅಂತ? ಅದೇ ಜೂನ್ ಫಸ್ಟ್ ಒಂದ್ 15ರಲ್ಲಿ ಹೊಡಿತೀವಿ, ಆಮೇಲೆ ಇವಾಗ ದೀಪಾವಳಿ ಟೈಮಲ್ಲಿ ಒಂದು, ಆಮೇಲೆ ಹಣ್ಣು ಕುಯ್ಯಾಗ ಒಂದು ರಾಶಿ ಮಾಡಿಸ್ಲೇಬೇಕಾಗುತ್ತೆ, ರಾಶಿ ಮಾಡಿಸ್ಕೊಂಡು ಹಣ್ಣು ಕುಯ್ತೀವಿ. ಇಲ್ಲ ಅಂದ್ರೆ ಎಲ್ಲ ಬಿದ್ದು ಕಸಗಳೊಳಿಕ್ ಹೋದ್ರೆ ಸಿಗಲ್ಲ, ಹಂಗಾಗಿ ಆಗ ಒಂದ್ಸತಿ ರಾಶಿ ಮಾಡಿಸ್ಬೇಕಾಗುತ್ತೆ. ಕಳೆ ತೆಗಿಲೇಬೇಕು, ಯಾಕೆ ಅಂತ ಹೇಳಿದ್ರೆ ಈಗ ಚೆನ್ನಾಗಿ ಮಳೆ ಆಗೋದ್ರಿಂದ ನೀವು ಕೊಡೋಂತ ಪೋಷಕಾಂಶಗಳು ಏನಿರುತ್ತೋ ಅದನ್ನ ಹೀರ್ಕೊಂಡು ಅವು ಬೆಳೆದು ಬಿಡ್ತವೆ, ಮತ್ತೆ ಈ ಕಾಫಿ ಏನಿರುತ್ತೋ ಅದನ್ನ ಬೆಳವಣಿಗೆ ಮಾಡ್ಲಿಕ್ಕೆ ಬಿಡೋದಿಲ್ಲ. ಹಂಗಾಗಿ ಈ ಕಳೆ ಅನ್ನೋಂಥದ್ದನ್ನ ವರ್ಷದಲ್ಲಿ 2 ಸಾರಿ 3 ಸಾರಿ ಮಾಡ್ಲೇಬೇಕಾಗುತ್ತೆ ಅಂತೀರಿ? ಮಾಡ್ಲೇಬೇಕು ಸರ್, 3 ಸತಿ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಕಾಫಿ ತೋಟ ಇಂಪ್ರೂವ್ಮೆಂಟ್ ಆಗಲ್ಲ. ಈ ಚಿಗುರು ಮಾಡ್ಬೇಕು ಅಂತ ಹೇಳಿದ್ರಿ, ಯಾವಾಗ ಮಾಡ್ತೀರಾ ಚಿಗುರು? ಚಿಗುರು ಜೂನ್ ಅಲ್ಲಿ ಗೊಬ್ಬರ ಹಾಕ್ತಿವಲ್ಲ, ಆವಾಗ ಒಂದು ವಾರದ ಒಳಗೆ ಮಾಡಬೇಕು, ಇಲ್ಲ ಅಂದ್ರೆ ಆ ಗೊಬ್ಬರನ ಚಿಗುರದೇನೆ ತಗಬಿಡುತ್ತೆ, ಗಿಡಿಗೆ ತಗನಕ್ ಆಗಲ್ಲ. ಹಂಗಾಗಿ ಆ ಜೂನ್ 15-20ರಲ್ಲಿ ಮಾಡ್ಬಿಡ್ಬೇಕು. ಆಮೇಲೆ ಈಗ ದೀಪಾವಳಿ ಗೊಬ್ಬರ ಹಾಕಿರ್ತಿವಲ್ಲ, ಇವಾಗ ಚಿಗುರು ಮಾಡಿದ್ರೆ ಆಗ ಗಿಡ ತಗತ್ತೆ, ಆ ಚಿಗುರು ತೆಗ್ದಿರ್ತಿವಲ್ಲ, ಹಂಗಾಗಿ ಇಂಪ್ರೂವ್ಮೆಂಟಿಗೆ ಸರಿಯಾಗುತ್ತೆ ಸರ್. ಚಿಗುರು ತೆಗೆಯೋದು ಅಂತ ಅಂದ್ರೆ ಹೆಂಗೆ, ಯಾವ ಟೈಮಲ್ಲಿ ಅದು ಬರುತ್ತೆ, ಮತ್ತೆ ತೆಗೆಯೋ ಅಂತ ವಿಧಾನ ಬಾರಿ ಮುಖ್ಯ ಅಂತ ಹೇಳ್ತಾರೆ, ಹೆಂಗ್ ಮಾಡಿದ್ರೆ ಒಳ್ಳೇದು ಅಂತೀರಿ ಸರ್? ಅದು ಈಗ ಬಂದಿದಲ್ಲ ಚಿಗುರು, ಅದು ಕಂಬುಗುಡಿ ಅಂತ ಹೇಳ್ತಾರೆ ನಮ್ ಕಡೆ, ಅದವ ನಾವು ಕೈಲೇ ತೆಗೆದು ಹಾಕ್ಬೇಕು, ಕಡಿಯಕ್ ಹೋಗಕ್ ಕೂಡದು ಸರ್, ಕಡಿದ್ರೆ ಮತ್ತೆ ಅಲ್ಲೇ ಕೊಳನ್ ಮತ್ತೆ ಸ್ಟಾರ್ಟ್ ಆಗುತ್ತೆ, ಇಲ್ಲ ಅಂದ್ರೆ ಜಾಸ್ತಿ ಆಗುತ್ತೆ, ಅಲ್ಲಿ ಕತ್ತಿ ಏಟ್ ಬಿದ್ದಾಗ ಅಲ್ಲಿ ಚಿಗುರು ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಹಂಗಾಗಿ ಕೈಲೆ ತೆಗ್ದೆ ಎಳ್ದಾಕ್ಬಿಟ್ಟಿದ್ರೆ ಅದು ಆ ಬಡ್ಡೆ ಅರ್ಥಕ್ಕೆ ಹೋಗುತ್ತಲ್ಲ ಅದು ಬರೋದಿಲ್ಲ ಸರ್, ಹಂಗಾಗಿ ಇದಾಗಿದೆ. ಇದು ಒಂಥರದ ಚಿಗುರು ನೀವು ಹೇಳಿದ್ರಲ್ಲ ಕಂಬುಗುಡಿ, ಅದು ಬೇರೆ ತರ ಚಿಗುರು ಬರುತ್ತೆ, ಇದರಲ್ಲಿ ಕಸಿ ಅಂತ ಬರುತ್ತೆ ಸರ್, ಆವಾಗ ಕತ್ತಿ ಇಲ್ಲಿ ಕಡ್ದಷ್ಟು ಚಿಗುರು ಬರೋದು ಜಾಸ್ತಿ, ಅದು ಕಸಿ ಅಂತ, ಅದು ಮುಂದಿನ ಫಸ್ಲಿಗೆ ಒಳ್ಳೆ ಇದು ಇರುತ್ತೆ ಸರ್, ಹಂಗಾಗಿ ಕಸಿ ಕಡಿಯೋದು, ಅದು ಜನವರಿ 15ರ ಮೇಲೆ ಕಡಿತಾರೆ, ಹಂಗಾಗಿ ಒಳ್ಳೆ ಮಾರ್ಚ್ ಹೊತ್ತಿಗೆ ಒಳ್ಳೆ ಚಿಗುರು ಬರಬೇಕು. ಈ ಚಿಗುರು ತೆಗಿಯುವಂತದ್ದು ಬಾರಿ ಮುಖ್ಯ ಅಲ್ವಾ, ತೆಗಿಲೇಬೇಕು ವರ್ಷ ಪೂರ್ತಿ? ಹಾ ಹೌದು ಸರ್. ತೆಗಿಲಿಲ್ಲ ಅಂತ ಅಂದ್ರೆ ಏನ್ ತೊಂದರೆ ಆಗುತ್ತೆ? ತೊಂದರೆ ಅಂದ್ರೆ ಗಿಡ ಡೆವಲಪ್ಮೆಂಟ್ ಇರಲ್ಲ, ಹಂಗಾಗಿ ಚಿಗುರು ತೆಗೆದ್ರೆ ಡೆವಲಪ್ಮೆಂಟ್ ಜಾಸ್ತಿ ಇರುತ್ತೆ, ಗಿಡ ಫಲವತ್ತವಾಗಿ ದಪ್ಪ ಆಗಿ ಬುಡ ಸೈಜ್ ಬರುತ್ತೆ, ಆವಾಗ ಗಿಡ ಇಂಪ್ರೂವ್ಮೆಂಟ್ ಆಗುತ್ತಲ್ಲ ಅವಾಗ ಒಳ್ಳೆ ಕಾಫಿ ಬಿಡುತ್ತೆ, ಇಲ್ಲ ಅಂದ್ರೆ ಅದರಲ್ಲೇ ಇದಾಗ್ಬಿಡುತ್ತೆ ಸರ್. ಕಂಬುಡಿ ಮರಗಸಿ ಯಾವಾಗ ಮಾಡ್ತೀರಿ? ಮರಗಸಿ 15 ಹಿಂಗೆ ಹಣ್ಣು ಕುಯ್ದು ಆಗಿದ ತಕ್ಷಣ ಹಿಂಗೆ ಸ್ಟಾರ್ಟ್ ಮಾಡ್ತೀವಿ. ಮಾರ್ಚ್ ಫಸ್ಟ್ 10ರಿಂದ ನೀರು ಹೊಡೆದ್ರೆ ಬಹಳ ಒಳ್ಳೇದು ಕಾಫಿಗೆ, ಅವಾಗ ಮಗ್ಗು ಬಂದಿರುತ್ತೆ, ಬೇಗ ಹೊಡೆದ್ರೂ ಪ್ರಯೋಜನ ಹಾಕಲ್ಲ. ಮಾರ್ಚ್ 10ರ ಮೇಲೆ ನೀರು ಹೊಡೆದ್ರೆ ಒಳ್ಳೆ ಕಾಫಿ ಮಗ್ಗು ಚೆನ್ನಾಗಿ ಬಂದ್ಬಿಡುತ್ತೆ. ಮಾರ್ಚ್ 10ರ ಮೇಲೆ ಹೊಡಿಬೇಕು ನೀರು? 10ರ ಮೇಲೆ ಹೊಡಿಬೇಕು ಸರ್, ಅದ್ರೊಳಗೆ ಹೊಡೆದ್ರೆ ಅಷ್ಟೇನು ಮಗ್ಗು ಉಚಾಸಿ ಬಂದಿರಲ್ಲ ಕಾಫಿ ತೋಟಕ್ಕೆ. ಆ ಮಾರ್ಚ್ 15ರ ಮೇಲೆ 10ರ ಮೇಲೆ ಹೊಡೆದ್ರೆ ಒಳ್ಳೆ ಕಾಫಿ ಬರುತ್ತೆ ಸರ್. ಈಗ ಮಾರ್ಚ್ ನೀವೇನು ನೀರು ಹೊಡಿತೀರಾ ಅದಕ್ಕಿಂತ ಮೊದಲು ಮರಗಸಿ ಮಾಡ್ಕೋಬೇಕಾ ಹೆಂಗೆ? ಹಾ ಮರಗಸಿ ಮಾಡ್ಕೋಬೇಕು, ಆಗ ಆದ್ರೆ ಕೊನೆಗಳೆಲ್ಲ ಹೋಗುತ್ತಲ್ಲ ಸರ್, ಕೊನೆ ಕಡ್ದಾಗ ಈ ಗಿಡಿನ ಮೇಲೆ ಬಿದ್ದು ಕೊನೆ ಎಲ್ಲ ಇದಾಗುತ್ತೆ, ಆವಾಗ ಗಿಡ ಬತ್ತಿರುತ್ತೆ, ಅಷ್ಟು ಏಟ್ ಬೀಳಲ್ಲ ಗಿಡಿಗೆ, ಇಲ್ಲ ಅಂದ್ರೆ ಆಮೇಲೆ ನೀರ್ ಹೊಡೆದು ಹೂವೆಲ್ಲ ಆದ್ಮೇಲೆ ಗಿಡ ಚಿಗುರಲ್ಲಿ ಇರುತ್ತಲ್ಲ, ಆಮೇಲೆ ಮರಗಸಿ ಮಾಡಿದ್ರೆ ಒಂದ್ ಸ್ವಲ್ಪ ಫಸ್ಲಿಗೆ ಏಟ್ ಬೀಳುತ್ತೆ, ಗಿಡಿಗೂ ಏಟು ಫಸ್ಲು ಇರಲ್ಲ, ಮೊದ್ಲೇ ಮಾಡ್ಕೊಬಿಡ್ಬೇಕು, ಮೊದ್ಲೇ ಮಾಡಿದ್ರೆ ಒಳ್ಳೇದು ಸರ್. ಈಗ ಮರಗಸಿ ಏನ್ ವರ್ಷ ವರ್ಷ ಮಾಡಿಸೋದು ಒಳ್ಳೇದು ಅಂತೀರಾ, ಅಥವಾ ವರ್ಷ ಬಿಟ್ಟು ವರ್ಷ ಮಾಡಿಸೋದು ಒಳ್ಳೇದು ಅಂತೀರಾ, ಹೆಂಗೆ? ನಮ್ಮ ಮಲೆನಾಡಿಗೆ ತಳ ಚಿಗುರು ಹೊಡ್ಕೊಂಡು ಮೇಲೆ ಒಂದ್ ಸ್ವಲ್ಪ ನೆಳ್ಳು ಇರ್ಲೇಬೇಕು ಬೇಸಿಗೆಯಲ್ಲಿ. ವರ್ಷ ವರ್ಷ ಮಾಡ್ಸರ್ ಒಳ್ಳೇದು, ಆದ್ರೆ ಈ ಒಂಚೂರು ನೆಳ್ಳಿದ್ರೆ ಕಾಫಿ ತೋಟ ಚೆನ್ನಾಗಿರುತ್ತೆ, ಆದ್ರೆ ಫಸ್ಲು ಕಡಿಮೆ. ಆದ್ರೆ ಹೇಳ್ಬೇಕು ಅಂದ್ರೆ ವರ್ಷ ವರ್ಷ ಚಿಗುರು ಹೊಡ್ಕೊಂಡದ್ ಒಳ್ಳೇದು, ದೊಡ್ಡ ಕೊನೆ ಬಿಡೋಕ್ಕಿಂತಲೂ ಚಿಗುರು ಮಾಡ್ತಾ ಇದ್ರೆ ಮರಗಾಸಿನ ಅವಾಗ ಕಾಫಿ ತೋಟಕ್ಕೂ ಒಳ್ಳೇದಾಗುತ್ತೆ, ಗಾಳಾಡುತ್ತೆ, ಒಳ್ಳೆ ಇಂಪ್ರೂವ್ಮೆಂಟ್ ಅಲ್ಲಿ ಇರುತ್ತೆ ಗಿಡ, ಫಸ್ಲಿಗೂ ಒಳ್ಳೆ ಫಸ್ಲು ಇರುತ್ತೆ, ಚಿಗುರು ಒಳ್ಳೆ ಚೆನ್ನಾಗಿ ಬರುತ್ತೆ. ನೀವು ವರ್ಷ ವರ್ಷ ಮಾಡಿಸ್ತೀರಾ? ಹಾ, ವರ್ಷ ವರ್ಷ ಮಾಡಿಸ್ತೀವಿ. ನೀವೇ ಮಾಡ್ತೀರಾ ಅಥವಾ ಜನ ಕರ್ಕೊಳ್ತೀರ? ಇಲ್ಲ, ಮರಗಾಸಿಗೆಲ್ಲ ಜನ ಕರಿತೀವಿ, ಮರ ಹತ್ತಕ್ಕೆ ಎಲ್ಲ, ಹಂಗಾಗಿ ಜನ ಕರೆದು ಮಾಡಿಸ್ತೀವಿ. ಗೊಬ್ಬರ ವರ್ಷದಲ್ಲಿ ಎಷ್ಟು ಸರಿ ಕೊಡ್ತೀರಿ ಮತ್ತೆ ಯಾವ್ಯಾವ ಕೊಡ್ತೀರಾ ಲೋಕೇಶ್? ಜೂನ್ 15ರಲ್ಲಿ ಫಸ್ಟ್ನೇ ಟ್ರಿಪ್ ಕೊಡ್ತೀವಿ, ಒಂದು 25 ಚೀಲ ಹಿಂಗೆ. ಆಮೇಲೆ ಈ ದೀಪಾವಳಿ ಟೈಮಲ್ಲಿ ಇವಾಗ ಮತ್ತೆ ಇನ್ನೊಂದು ರೌಂಡು ಕೊಡ್ತೀವಿ. ಒಂದೊಂದು ಗಿಡಕ್ಕೆ ಎಷ್ಟು ಕೊಡ್ತೀರಿ? ಒಂದೊಂದು ಗಿಡಕ್ಕೆ 250-200 ಗ್ರಾಮ್ ಅಷ್ಟು ಸರ್. ಯಾವ ಗೊಬ್ಬರ ಕೊಡ್ತೀರಿ? ಫ್ಯಾಕ್ಟು, ಸಂಪೂರ್ಣ ಹಿಂಗೆ, ಆಮೇಲೆ ಪೊಟಾಸು ಕೊಡ್ತೀವಿ ಸರ್. ಈ ತರದ ಗೊಬ್ಬರಗಳನ್ನ ವರ್ಷದಲ್ಲಿ 2 ಸರಿ ಕೊಡ್ತೀರಿ? ಕೊಡ್ತೀವಿ. ಆಮೇಲೆ ಮಳೆ ಹಿಡಿಯೋ ತುದಿಲಿ ದನಿನ ಗೊಬ್ಬರ ಕೊಡ್ತೀವಿ ಒಂದು ರೌಂಡ್. ದನಿನ ಗೊಬ್ಬರ ಎಷ್ಟು ಬೇಕಾಗತ್ತೆ? ವರ್ಷ ವರ್ಷ ಕೊಡ್ತೀರಾ ಅಥವಾ? ಇಲ್ಲ ಸರ್, ವರ್ಷ ವರ್ಷ ಕೊಡಲ್ಲ, 2 ವರ್ಷಕ್ಕೊಂದ್ಸತಿ ಹಿಂಗ್ ಕೊಡ್ತಿದೀವಿ ಸರ್. ದನ ಗೊಬ್ಬರ ಕೊಂಡ್ಕೊಂಡ್ ಬರ್ತೀರಾ ಅಥವಾ ನೀವೇ ಮನೆಯಲ್ಲೇ ಸಿಗುತ್ತಾ ಹೆಂಗೆ? ಇದುವರೆಗೂ ನಮ್ ದನ ಜಾಸ್ತಿ ಇದ್ದು ಈಗ ಒಂದ್ 2 ವರ್ಷದಿಂದ ಇಲ್ಲ, ಹಂಗಾಗಿ ಆಗ ನಮ್ ಮನೆನೇ ದನಿನ ಗೊಬ್ಬರ ಕೊಟ್ಬಿಡಿವಿ. ವರ್ಷಕ್ಕೆ ಒಂದ್ ಕಡೆ 1-2 ಎಕರೆ ಅಷ್ಟು ಕೊಟ್ಕೊಂಡು ಹಿಂಗ್ ಬರೋ ವರ್ಷ ಅದು ಉಳಿದಿದ್ನ ಕೊಡಿವಿ. ಈಗ ಬೇರೆ ಕಡೆಯಿಂದ ತರಿಸಿ ಕೊಡ್ತಾ ಇದೀವಿ ಸರ್. ಸಾಕಾಗತ್ತೆ ನಿಮ್ಗೆ? ಸಾಕಾಗುತ್ತೆ ಸರ್. ವರ್ಷದಲ್ಲಿ ಒಂದ್ಸರಿ ಕೊಡ್ಲೇಬೇಕಾ? ಕೊಟ್ರು ಒಳ್ಳೇದು ಸರ್. ನಾವು ವರ್ಷ ವರ್ಷ ಕೊಡಕ್ಕೆ ಆಗಲ್ಲ, ಒಂದೊಂದ್ಸತಿಯ 2 ವರ್ಷಕ್ಕೊಂದ್ಸತಿ ಕೊಟ್ರೆ ಬಹಳ ಒಳ್ಳೇದು. ಮಿಕ್ಸರ್ ಗೊಬ್ಬರ ಕಡಿಮೆ ಮಾಡಿ ದನಿನ ಗೊಬ್ಬರ ಕೊಟ್ರೆ ಬಹಳ ಫಲವತ್ತಾಗಿ ಗಿಡ ಇರುತ್ತೆ, ಒಳ್ಳೆ ಫಸಲು ರೆಕ್ಕೆ ಬರುತ್ತವೆ, ಬಹಳ ಚೆನ್ನಾಗಿರುತ್ತೆ. ಗಿಡಿಗೆ ಬೋರಲ್ ಕಡಿಮೆ, ಇದರಲ್ಲಿ ಮಿಕ್ಸರ್ ಹಾಕಿದ್ರೆ ಬೋರು ಜಾಸ್ತಿ, ಒಣಕಡ್ಡಿಗಳು ಬರ್ತವೆ, ಹಂಗಾಗಿ ಬಹಳ ಇದು ಸರ್. ಇತ್ತೀಚೆಗೆ 2 ವರ್ಷದಿಂದ ದನಗಳ ಸಂಖ್ಯೆ ಕಡಿಮೆ ಆಯ್ತು ಅಂತ ಅಂದ್ರೆ ಯಾಕೆ ಕಡಿಮೆ ಆಯ್ತು? ದನಗಳ ಸಂಖ್ಯೆ ಅಂದ್ರೆ ಸರ್, ದೂರಕ್ಕೆ ದನ ಹೊಡ್ಕೋಬೇಕು, ಆನೆಗಳ ಕಾಟ, ಹಂಗಾಗಿ ದನ ಕಾಯಕ್ಕೆ ಬಹಳ, ಕಟ್ಟಕ್ಕೆ ಮಾಡಕ್ಕೆ ಬಹಳ ಕಷ್ಟ ಆಗಿದೆ. ಹಂಗಾಗಿ ಆನೆಗಳ ಕಾಟದಿಂದ ದನ ಬಿಟ್ಟಿದ್ದಾಯ್ತು ಸರ್. ಆನೆಗಳ ಕಾಟದಿಂದಾಗಿ ದನ ಬಿಟ್ವಿ, ಗದ್ದೆ ಬಿಟ್ವಿ, ಹಂಗಾಗಿ ಬಹಳ ಗದ್ದೆ ವರ್ಷೆಲ್ಲ ತಿನ್ನ ಅನ್ನನೇ ಬಿಡಿಸ್ಬಿಟ್ಟಿದ್ದಾವೆ ಆನೆಗಳು ಸರ್. ಹಂಗಾಗಿ ಬಹಳ ಪ್ರಾಬ್ಲಮ್ ಆಗಿದೆ. ನಿಮ್ಮ ಊರಿನ ಭಾಗದಲ್ಲಿ ಆನೆಗಳ ಕಾಟ ಜಾಸ್ತಿನಾ? ಹಾ, ಜಾಸ್ತಿ ಸರ್. ಇತ್ತೀಚೆಗೆ 2 ವರ್ಷದಿಂದ ಬಹಳ ಕಾಟ ಜಾಸ್ತಿ ಆಗಿದೆ. ನಾವು ಇದುವರೆಗೂ ಗದ್ದೆನ ಬಿಟ್ಟಿದ್ದೇ ಇಲ್ಲ, ನಮ್ಮ ತಾತನ ಕಾಲದಿಂದ ಮಾಡ್ಕೊ ಬಂದಿದ್ನ, ನಾವು ಬಿಟ್ಟೇ ಎತ್ತಿಲ್ಲ. ಈ 2 ವರ್ಷದಿಂದ ಆನೆಗಳ ಕಾಟ ಜಾಸ್ತಿ ಆಗಿ ನಾವು ಗದ್ದೆನ ಬಿಡಬೇಕಾಗಿ ಕಾರಣ, ನಮಗೆ ವರ್ಷದಲ್ಲಿ 2-2.5 ಲಕ್ಷ ರೂಪಾಯಿ ಆದಾಯ ಬರೋದು ಗದ್ದೆಯಲ್ಲಿ. ಈಗ ಅದನ್ನ ಬಿಟ್ಟು ತಿನ್ನಕ್ ಅನ್ನ ಇಲ್ದಲೆ ಸ್ವಲ್ಪ ಮನೆ ಹತ್ರ 1 ಎಕರೆ ಅಷ್ಟು ಮಾಡ್ಕೊಂಡು ತಿನ್ನಕ್ ಅನ್ನ ಮಾಡ್ಕೊಂಡ್ ಇದೀವಿ. ಆನೆಗಳ ಕಾಟ ಜಾಸ್ತಿ ಆಗಿದೆ. ಕಾಫಿ ತೋಟನು ಬಿಡ್ತಾ ಇಲ್ಲ, ಕಾಫಿ ತೋಟದ ನುಗ್ಗಿ ಈ ವರ್ಷ ನಮ್ಮ ತೋಟದಲ್ಲಿ 70 ಗಿಡ ತುಣ್ದಾಕಿದ್ದಾವೆ. ಬೈನೆ ಬಾಳೆ ಅಂತೂ ಒಂದು ಬಿಡ್ತಾ ಇಲ್ಲ, ಬಾಳೆ ಗಿಡಕ್ಕೆ ತಿನ್ನಕ್ ಸಮೇತ ಬೆಳೆಯಕ್ ಆಯ್ತಾ ಇಲ್ಲ. ಹಾಗೆ ಮಾಡ್ತಿದ್ದಾವೆ ಆನೆ. ಆನೆದು ಮಾತ್ರ ರೈತರಿಗೆ ಬಹಳ ತೊಂದರೆ ಕೊಡ್ತಾವೆ, ಹಾಗಾಗಿದೆ ಸರ್. ಹಂಗಾಗಿ ಕಾಫಿ ತೋಟಕ್ಕೆ ಹೋಗಕ್ಕೂ ಬೆಳಿಗ್ಗೆ ನಾವೆಲ್ಲ 7 ಗಂಟೆ ಹೊತ್ತಿ ಕಾಫಿ ತೋಟಕ್ಕೆ ಹೋಗ್ಬಿಡಿವಿ. ಇವಾಗ 10 ಗಂಟೆ ಮೇಲೆ ಹೋಗ್ಬೇಕಾಗಿದೆ, ಒಂದ್ 2.5-3 ಗಂಟೆ ಹೊತ್ತಿ ಮನೆ ಬರ್ಬೇಕಾಗಿದೆ. ಅಷ್ಟೊತ್ತಿಗೆ ಅವು ಸಿಗ್ನಲ್ ಮಾಡಿ ಹೊರಟಾಯ್ತು, 4 ಗಂಟೆ ಹೊತ್ತಿ ಬಂದಾಯ್ತು. ಹಂಗಾಗಿ ಬಹಳ ಇದಾಗಿದೆ ಸರ್. ಆನೆ ಕಾಟದಿಂದಾಗಿ ಸ್ವಲ್ಪ ಕೃಷಿ ಮಾಡೋದ್ ಕಷ್ಟ ಆಗ್ತಾ ಇದೆ ಅಂತ. ಬಹಳ ಕಷ್ಟ ಆಗ್ತಾ ಇದೆ. ನಮ್ ತೋಟದ ಪಕ್ಕದಲ್ಲೇ ಫಾರೆಸ್ಟ್, ಇಳಿದ್ರೆ ನಮ್ ತೋಟಕ್ಕೆ ಇಳಿಯೋದು ಫಸ್ಟ್. ಹಂಗಾಗಿ ನಮಗೆಲ್ಲ ಬಹಳ ತೊಂದರೆ ಆಗಿದೆ. ಸುತ್ತ ಆನೆಗಳ ಕಾಟ ಇರೋದ್ರಿಂದ ರೈತರಿಗೆ ಬಹಳ ತೊಂದರೆ ಆಗಿದೆ. ಅದೊಂದು ಬಹಳ ಇದಾಗಿದೆ ಸರ್. ಇಲ್ಲ ಅಂದಿದ್ರೆ ರೈತರಿಗೆ ಕೃಷಿ ಒಳ್ಳೆ ಜೀವನ ರೈತರಿಗೆ. ಈ ಕಾಫಿ ತೋಟಕ್ಕೆ ಮಾರ್ಚ್ ತಿಂಗಳಲ್ಲಿ ನೀರ್ ಹೊಡಿಬೇಕಾಗುತ್ತೆ ಅಂತ ಹೇಳಿದ್ರಿ, ಅದರಲ್ಲೂ ಕೂಡ March 10 ನಂತರ ಹೊಡಲೇಬೇಕು ಅಂತ ಹೇಳಿದ್ರಿ. ನೀರಾವರಿ ವ್ಯವಸ್ಥೆ ಏನ್ ಮಾಡ್ಕೊಂಡಿದ್ರ ಲೋಕೇಶ್? ನಮಗೆ ಕೆರೆ ಇದೆ ಸರ್, ಕೆರೆಗಳು ಎಲ್ದುತ್ತ ತೋಟ ಇದೆ, ಎರಡದಲ್ಲೂ ಕೃಷಿ ಹೊಂಡದ ಕೆರೆಯನ್ನ ಇದ ಮಾಡ್ಕೊಂಡು ಪಂಪ್ ಸೆಟ್ ಮಾಡಿ ನೀರು ಹೊಡಿತಿದ್ವಿ ಸರ್. ಕೃಷಿ ಹೊಂಡ ಮಾಡ್ಕೊಂಡು ಎಷ್ಟು ವರ್ಷ ಆಯ್ತು? ಕೃಷಿ ಹೊಂಡ ಮಾಡಿ 15 ವರ್ಷ ಆಯ್ತು ಸರ್. ಬಾರಿ ಹಳೆ ಹೊಂಡಗಳು. ಹಳೆ ಹೊಂಡಗಳು. ಏನೇನು ಅನುಕೂಲ ಮಾಡ್ಕೊಂಡಿದ್ರ ಕೃಷಿ ಹೊಂಡದಿಂದ? ಅದೇ ಮೀನ್ ಬಿಟ್ಟಿದ್ದೀವಿ, ಮೀನ್ ಇದೆ, ಅದೇ ನೀರ್ ಹೊಡೆಯಕ್ಕೆ, ತೋಟಕ್ಕೆ ಸ್ಪ್ರೇ ಮಾಡಕ್ಕೆ, ಎಲ್ಲ ನೀರ್ ತಗೊಳಕ್ಕೆ, ಹಂಗಾಗಿ ಬಹಳ ಅನುಕೂಲ ಇದೆ. ತೋಟಕ್ಕೆ ನೀರೇ ಮೀನು ಸರ್. ಹಂಗಾಗಿ ಎಷ್ಟೆಷ್ಟು ದೊಡ್ಡ ಹೊಂಡಗಳನ್ನ ಮಾಡ್ಕೊಂಡಿದ್ರಿ? 80 ಕೆರೆಗಳು ಎರಡಿದೆ ಸರ್. ಸರ್ಕಾರದ ವತಿಯಿಂದ ಮಾಡ್ಕೊಂಡಿದ್ರು ಅಥವಾ ನೀವೇ ಸ್ವಂತವಾಗಿ ಮಾಡ್ಕೊಂಡಿದ್ರು ಹೆಂಗೆ? ಒಂದು ಸರ್ಕಾರದ ವತಿಯಿಂದ ಮಾಡ್ಕೊಂಡಿದ್ವಿ, ಒಂದು ನಾವೇ ಸ್ವಂತ ಫಸ್ಟ್ ನಾವೇ ಒಂದ ಸ್ವಂತ ಮಾಡಿದ್ವಿ. ನೀರ್ ಇರುತ್ತೆ ನಿಮ್ಗೆ ಮಾರ್ಚ್ ತಿಂಗಳಲ್ಲಿ? ಇರುತ್ತೆ ಸರ್ ನಮಗೆ. ಮಾರ್ಚ್ ತಿಂಗಳಲ್ಲಿ ನೀರ್ ಇರೋದ್ರಿಂದ ನಿಮ್ಗೆ ಏನ್ ಸಮಸ್ಯೆ ಇಲ್ಲ, ನೀರ್ ಎಷ್ಟು ಬೇಕೋ ಅಷ್ಟು ನಿಮ್ ತೋಟಕ್ಕೆ ಸಿಗುತ್ತೆ. ಸಿಗುತ್ತೆ. ನಮ್ದು ಪಕ್ಕದಲ್ಲೇ ಹೊಳೆ ಇದೆ ಮತ್ತೆ ತೋಟದಲ್ಲಿ. ತೋಟದಲ್ಲಿ ಹೊಳೆ ಇರೋದ್ರಿಂದ ನಮಗೆ ಏನ್ ನೀರಿಗೆ ತೊಂದರೆ ಏನಿಲ್ಲ. ಹಂಗಾಗಿ ಆನೆಗಳು ತೋಟದ ಪಕ್ಕದಲ್ಲೇ ಫಾರೆಸ್ಟ್ ಹೊಳೆ ನೀರು, ಹಂಗಾಗಿ ನಮ್ಗೆ ಹೆಚ್ಚಿನ ರೀತಿಯಲ್ಲಿ ಆನೆಗಳ ತೊಂದರೆ ಆಗಿದೆ. ಕೃಷಿ ಮಾಡಕ್ಕೆ ಬಹಳ ತೊಂದರೆ ಆಗಿದೆ ಸರ್. ಈಗ ಕಾಫಿ ಚೆನ್ನಾಗಿ ಬಂತು ಅಂತ ಅಂದ್ರೆ ಒಂದು ವರ್ಷದಲ್ಲಿ ಎಷ್ಟು ಸಿಗುತ್ತೆ ನಿಮಗೆ? ಇವತ್ತಿನ ರೇಟಿನಲ್ಲಿ ಒಂದು 15 ಲಕ್ಷ ಸಿಗುತ್ತೆ ಸರ್. ಫಸ್ಟ್ ಎಲ್ಲ ಅಷ್ಟಿತ್ತಿಲ್ಲ ರೇಟು, 2-3 ವರ್ಷ ಹಿಂದೆಲ್ಲವ 3,000-4,000 ಇತ್ತು. ಈ ವರ್ಷ ಒಳ್ಳೆ ಕಾಫಿಗೆ ಒಳ್ಳೆ ಬೆಲೆ ಬಂದಿದೆ, ಹಂಗಾಗಿ ಕಾಫಿ ತೋಟದಲ್ಲಿ ಒಳ್ಳೆ ಒಂದು 10-15 ಲಕ್ಷ ದುಡ್ಡು ಸಿಗುತ್ತೆ ಸರ್. ಭತ್ತ 4 ಎಕರೆ ಮಾಡ್ತಾ ಇದ್ರ ಮೊದ್ಲೆಲ್ಲ? ಮೊದ್ಲು ಪೂರ್ತಿ 4 ಎಕರೆನು ಮಾಡಿದ್ವಿ ಸರ್. ಈಗ ಒಂದ್ 200 ಬೆಳೆಯುವಷ್ಟು ಮಾತ್ರ ಮಾಡ್ಕೊಂಡು ಊಟಕ್ ಸಲಾಗಿ ಮಾಡ್ಕೊಂಡಿದ್ವಿ. ಅವಾಗ 1,500 ಬೆಳೆ ಕೆಲಸ ಮಾಡಿವಿ. ಈಗ 200 ಕೆಲ್ಸಕ್ಕೆ ಬಂದ್ವಿ. ಆನೆಗೆ ಸಲಾಗಿ ನಾವು ಬೆಳೆ ಬೆಳೆಯಕ್ಕೆ ಬಹಳ ಕಷ್ಟ ಆಗಿದೆ ಸರ್. ಏನನ್ಸುತ್ತೆ ಕೃಷಿ ಬದುಕು ನೆಮ್ಮದಿ ಆಗಿದ್ರ ಏನನ್ಸುತ್ತೆ? ಕೃಷಿ ಬದುಕು ಬಹಳ ಒಳ್ಳೆ ಜೀವನ, ನೆಮ್ಮದಿ, ನಮ್ದೇ ಆದಂತ ಕೆಲ್ಸ. ನಾವು ಮತ್ತೆ ಬೇರೆ ಹೋದ್ರೆ ಅವರು ಅಲ್ಲಿಗೆ ಬಾ ಇಲ್ಲಿಗೆ ಬಾ ಇಷ್ಟೊತ್ತಿಗೆ ಬನ್ನಿ ಅಂತ ಹೇಳ್ತಾರೆ. ಆದ್ರೆ ನಾವು ಆದ್ರೆ ಎಷ್ಟೊತ್ತಿಗೆ ಹೋದ್ರು ನಮ್ದೇ, ಅದು ಕೆಲಸ ಮಾಡಿದ್ರು ನಮ್ದೇ, ಬಿಟ್ರು ನಮ್ದೇ. ಬಿಟ್ರೆ ನಮಗೆ ಮುಂದಕ್ಕೆ ಜೀವನಕ್ಕೆ ದಾರಿ ಇಲ್ಲ, ಹಂಗಾಗಿ ಬಿಡುವಕ್ಕೆ ಆಗೋದಿಲ್ಲ. ಹಂಗಾಗಿ ನೆಮ್ಮದಿ ಜೀವನ ಅಂದ್ರೆ ಕೃಷಿ ಜೀವನ, ಬಹಳ ಖುಷಿ ಆಗುತ್ತೆ ಸರ್. ಬಹುತೇಕ ಎಲ್ಲ ಕೆಲಸಗಳನ್ನು ಕೂಡ ಜನಗಳ ಮೇಲೆ ಡಿಪೆಂಡ್ ಆಗದೇ ನಾವೇ ಮಾಡ್ಕೊಳ್ತೀವಿ ಅಂತ ಹೇಳಿದ್ರಿ. ಎಷ್ಟು ಜನ ಇದ್ದಾರೆ ಮನೆಯಲ್ಲಿ? ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ, ನಮ್ಮ ಮಿಸಸ್, ಆಮೇಲೆ ನಾನು, ನನ್ನ ಮಗ್ದಿರ 2 ಚಿಕ್ಕ ಮಕ್ಕಳು, ಒಬ್ಬ 4ನೇ ಕ್ಲಾಸ್, ಒಬ್ಬ 2ನೇ ಕ್ಲಾಸ್. ಅವರು ಸರ್ಕಾರಿ ಸ್ಕೂಲ್ ನಲ್ಲೇ ಓದಿಸ್ತಿದ್ದೀನಿ. ಮನೆ ಹತ್ರಕ್ಕೆ ಕಾರ್ಮೆಂಟ್ ಗಾಡಿಗಳು ಬಂದ್ರು ಸರ್ಕಾರಿ ಸ್ಕೂಲ್ ಅಲ್ಲೇ ಓದಿಸ್ಬೇಕು, ನಮ್ದು ಹಳೆ ಸ್ಕೂಲು ನಾವು ಓದಿದ್ನ ಉಳಿಸ್ಕೋಬೇಕು ಅಂತ ಹೇಳಿ ನಮ್ಮ ಮಕ್ಕಳನ್ನು ಅದರಲ್ಲೇ ಓದಿಸ್ತಾ ಇದೀವಿ ಸರ್. ನಾವು ಎಲ್ಲ ಖಾಸಗಿ ಶಾಲೆಗಳಲ್ಲಿ ಓದಿಸಿದ್ರೆ ಚೆನ್ನಾಗಿರುತ್ತೆ ಹಂಗೆ ಹಂಗೆ ಅಂತಾರೆ, ಆದ್ರೂ ನೀವು ಸರ್ಕಾರಿ ಶಾಲೆಲ್ಲೇ ಯಾಕೆ ಓದಿಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರಿ? ಸರ್ಕಾರಿ ಸ್ಕೂಲ್ ಅಲ್ಲೇ ಓದಿಸ್ಬೇಕು ಅಂತ ತೀರ್ಮಾನ ಅಂದ್ರೆ ಸರ್, ನಾವು ಮಕ್ಕಳನ್ನ ಸರ್ಕಾರ ಸ್ಕೂಲ್ ಅಲ್ಲೇ ಓದಿಸಿರೆ ಒಳ್ಳೆ ಇದಿರುತ್ತೆ. ಹಂಗಾಗಿ ಈಗ ಬರೀ ಇಂಗ್ಲೀಷು ಇಂಗ್ಲೀಷು ಅಂತ ಹೋದ್ರೆ ನಮಗೆ ಇಂಗ್ಲೀಷ್ ಅಷ್ಟು ಬರೋದೇ ಇಲ್ಲ. ಕನ್ನಡ ಈಗ ಉಳಿಸ್ಕೋಬೇಕು, ಕನ್ನಡ ಇರಲಿ. ಈಗ ಯಾವ ಮಕ್ಕಳು ಕೇಳಿದ್ರು ಬರೀ ಇಂಗ್ಲೀಷು, ನಮಗೆ ಏನು ಗೊತ್ತಿಲ್ಲ. ಹಂಗಾಗಿ ಕನ್ನಡದಲ್ಲೇ ಉಳಿಬೇಕು ಮಕ್ಕಳು, ಕನ್ನಡದಲ್ಲೇ ಇರಲಿ ಅಂತ ನನ್ನ ಮಗದಿರನ್ನ ಕನ್ನಡ ಶಾಲೆಯಲ್ಲೇ ಓದಿಸ್ತಿದ್ದೀನಿ ಸರ್. ಒಟ್ಟಾರೆ ನೆಮ್ಮದಿ ಆಗಿದ್ರಿ. ನೆಮ್ಮದಿ ಜೀವನ ಸರ್, ರೈತರಲ್ಲಿ ನೆಮ್ಮದಿ. ಆದ್ರೆ ಇವಾಗ ಆನೆದು ಒಂದು ಬಹಳ ತೊಂದರೆ ಆಗಿ ನಮಗೆ ಬಹಳ ತೊಂದರೆ ಆಯ್ತದೆ ಸರ್. ಹಂಗಾಗಿ ತೋಟ ಕೆಲಸ ಮಾಡಕ್ಕೂ ಹೆದ್ರಿಕೆ ಆಗುತ್ತೆ. ಒಂದು ನಾಯಿ ಬಂದ್ರು ಪತ್ತೆ ಮಾಡಬಹುದು, ಆನೆ ಬಂದಿದ್ ಪತ್ತೆನೆ ಮಾಡಕ್ಕಾಗಲ್ಲ ಸರ್. ಅಷ್ಟು ಸೂಕ್ಷ್ಮವಾಗಿ ಬಂದ್ಬಿಟ್ಟು ಪ್ರಾಬ್ಲಮ್ ಮಾಡಬಿಡುತ್ತೆ. ಹಂಗಾಗಿ ಆನೆ ದಾಸಿಯಿಂದ ನಮ್ಮ ಭಾಗದಲ್ಲಿ ಅಂತೂ ಬಹಳ ತೊಂದರೆ ಆಗ್ತಾ ಇದೆ ಸರ್. ಈ ಆನೆ ಸಮಸ್ಯೆಗೆ ಏನ್ ಪರಿಹಾರ ಅಂತೀರ ಲೋಕೇಶ್? ಪರಿಹಾರ ಸರ್ಕಾರದಿಂದಲೇ ಏನಾರ ಪರಿಹಾರ ಕೊಡಬೇಕು ಸರ್. ಫಸ್ಟ್ ಆನೆಗಳ ಗಲಾಟಿನೇ ಇತ್ತಿಲ್ಲ, ಮನುಷ್ಯ ಎಷ್ಟೊತ್ತಿಗೆ ಎದ್ದು ಹೋದ್ರು ನೆಮ್ಮದಿಲಿ ಹೋಗಿ ಬರೋದು. ಈಗ ಹೋದಾನು ಬರ್ತೀವಿ ಅನ್ನೋದು ಗ್ಯಾರಂಟಿನೇ ಇಲ್ಲ, ಹಾಗೆ ಆಗಿದೆ ನಮ್ಮ ಏರಿಯಾದಲ್ಲಿ ಸರ್. ಆನೆ ದಾಸಿಂದ ಬಹಳ ಪ್ರಾಬ್ಲಮ್ ಆಗಿದೆ. ಆನೆ ಕಳೆದ ವರ್ಷ ಡಿಸೆಂಬರ್ ಅಲ್ಲಿ ಬಂದವು,